ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಕೋವಿಡ್ 19 ವೈರಾಣು ಸೋಂಕಿನಿಂದ ಮೃತಪಟ್ಟ ಪ್ರತಿ ವ್ಯಕ್ತಿಯ ಕುಟುಂಬಕ್ಕೆ ಎಸ್ಡಿಆರ್ಎಫ್ ನಿಧಿಯಿಂದ 50,000 ರೂಪಾಯಿಗಳ ಪರಿಹಾರ ಧನ. ಕೋವಿಡ್ ಪರಿಹಾರಕ್ಕೆ ಇನ್ನೂ ಅರ್ಜಿ ಸಲ್ಲಿಸದ ಮೃತ ವ್ಯಕ್ತಿಯ ಕುಟುಂಬಸ್ಥರು ಪರಿಹಾರ ಪಡೆಯಲು ಮೃತ ವ್ಯಕ್ತಿಯ ಆಧಾರ್ ಕಾರ್ಡ್ ಹಾಗೂ ಕಾನೂನುಬದ್ಧ ವಾರಸುದಾರರ ಆಧಾರ್ ಮತ್ತು ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ತಮ್ಮ ವಾಸಸ್ಥಳ ವ್ಯಾಪ್ತಿಯ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಾರ್ಡ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಕೋರಿದೆ. 50,000 ರೂಪಾಯಿಗಳ ಪರಿಹಾರ ಧನವನ್ನು ಡಿಬಿಟಿ ವ್ಯವಸ್ಥೆ ಮೂಲಕ ಪಾವತಿ ವೇಳೆ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಎನ್ಪಿಸಿಐನಲ್ಲಿ ಅಪ್ಡೇಟ್ ಆಗದ ಕಾರಣ ಪರಿಹಾರ ಪಾವತಿ ವಿಫಲವಾದ ಅರ್ಜಿದಾರರು ತಮ್ಮ ಬ್ಯಾಂಕ್ ಶಾಖೆಯ ಮೂಲಕ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಹಾಗೂ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಕೊಳ್ಳಲು ಕೋರಿದೆ. ಕೇಂದ್ರ ಪುರಸ್ಕೃತ ಎನ್ಎಸ್ಎಪಿ ಯೋಜನೆಯಡಿ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ ಹಾಗೂ ವಿಧವಾ ವೇತನದಡಿ ಒಟ್ಟು 13.94 ಲಕ್ಷ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ ಸೌಲಭ್ಯ ನೀಡಲಾಗುತ್ತಿದೆ. ಪ್ರಕಟಣೆ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ನಿರ್ದೇಶನಾಲಯ, ಕಂದಾಯ ಇಲಾಖೆ, ಬೆಂಗಳೂರು. ಈಗ ಕೇಳಿ ಇಂಡಿ ತಾಲೂಕು ಲಾಳಸಂಗಿ ಗ್ರಾಮದ ಕೃಷಿ ಅನುಭವಿ ಸಂಗಮೇಶ್ ನಾವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಸ್ ರುಳಿ. ಆತ್ಮೀಯ ಮಿತ್ರರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಇಂಡಿ ತಾಲೂಕು ಲಾಳಸಂಗಿಯ ಯುವ ಕೃಷಿಕರಾಗಿರುವಂಥ ಯುವ ಕೃಷಿಕರು ಹೌದು, ಮತ್ತು ರೇಡಿಯೋ ರಿಪೇರಿ ಮಾಡ್ತಾ ಇದ್ದಾರೆ ತಮ್ಮೂರೊಳಗೆ, ಮತ್ತು ಸಾಕಷ್ಟು ಜನ ಯುವಕರಿಗೆ ರೈತರಿಗೆ ಅವರು ರೇಡಿಯೋ ರಿಪೇರಿ ಮಾಡಿ ರೇಡಿಯೋದೊಳಗೆ ಬರುವಂಥ ಕಾರ್ಯಕ್ರಮಗಳನ್ನು ಕೇಳುವಂಥ ಒಂದು ಸುಯೋಗವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಭಾಳ ಚಟುವಟಿಕೆ ಇರುವಂಥ ಒಬ್ಬ ಯುವ ಮಿತ್ರ ನಮ್ಮ ಜೊತೆಗೆ ಸ್ಟುಡಿಯೋದೊಳಗಿದ್ದಾರೆ, ಸಂಗಮೇಶ್ ನಾವಿಯವರು. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ಸಂಗಮೇಶ್ ನಾವಿಯವರು. ನಮಸ್ಕಾರ ಸರ್. ನಮಸ್ಕಾರ ಸಂಗಮೇಶ್. ನೀವು ರೇಡಿಯೋ ರಿಪೇರಿ ಮಾಡ್ತೀರಿ ಅಂತ ಹೇಳಿ ಹೇಳಿದ್ರಿ. ಹೌದು ಸರ್. ಇದನ್ನು ಯಾವಾಗಿಂದ ಮಾಡ್ತಾ ಇದ್ದೀರಿ, ಮತ್ತು ಈ ಒಂದು ರೇಡಿಯೋ ರಿಪೇರಿ ಅನುಭವ ಹೆಂಗದ ನಿಮ್ದು, ಒಂದು ಸ್ವಲ್ಪ ಹೇಳ್ತೀರಿ? ಇದು ನಾನು ಸರ್ ಹೈಸ್ಕೂಲ್ಗೆ ಹೋಗುವಂಥ ಸಂದರ್ಭದೊಳಗ್ರೆ ಸರ್ ಮನೆಯಾಗ ರೇಡಿಯೋ ಇದ್ದು ಸರ್ ಹೇಳಿದ್ರಿ, ಅದನ್ನೇ ಕೇಳ್ಕೊತ ಅದು ಬೆಳೆದವ್ ಸರ್. ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಿದ್ದೇವೆ ರೀ ಮಸ್ಟ್. ಇದು ಗುಲ್ಬರ್ಗ ಆಕಾಶವಾಣಿ ಕೇಳ್ತಿದ್ದೇವೆ ರೀ. ಆನಂತರ ಮುಂದೆ FM ಬಂತು ಸರ್. FM ಬಂತು ಬಳಿಕ ಹಿಂದಿ ಬರ್ತಿದ್ರಿ, ವಿವಿಧ ಬರ್ತಿದ್ದು, ಕನ್ನಡ ಚಾನಲ್ ಯಾವಾಗ ಬರ್ತಿತ್ತಿಲ್ಲ ರೀ. ಮುಂದೆ 1997 ಬಿಜಾಪುರ ಕನ್ನಡ ಬರ್ಲಿಕ್ಕೆ ಸರ್ ಒಂದೊಂದು ತಾಸು, ಅಲ್ಲಿಂದ ಅದು ಕೇಳ್ಕೊತಿದ್ದು ಮಾಡಿದ್ವಿ. ಹೌದಾ? ಹಾಂ ಸರ್. ನಿಮ್ಮ ಶಿಕ್ಷಣ ಎಲ್ಲಿ ತನಕ ಆಗಿದೆ? ಶಿಕ್ಷಣ ಡಿಗ್ರಿ ಮುಗಿದ ಸರ್. ಡಿಗ್ರಿ ಯಾವ್ದು ಡಿಗ್ರಿ ಮುಗಿಸಿರಿ? BA ಮುಗಿದ ಸರ್. BA ಮುಗಿಸಿರಿ? BA ಮುಗಿಸಿ ಏನ್ ಮಾಡಿದ್ರಿ ಮತ್ತೆ ಮುಂದೆ? BA ಮುಗಿಸಿ ಮುಂದೆ ಏನು ಇದು ಆರ್ಥಿಕ ಪರಿಸ್ಥಿತಿ ಇದ್ರಿ ಬಿಟ್ಟು ಇದೇ ಇಲೆಕ್ಟ್ರಿಕ್ ಒಳಗೆ ತಲೆ ತೀರಿಸಿ ಇದು ಮಾಡಿದ್ವಿ ಸರ್. ಮೆಕ್ಯಾನಿಕಲ್ ಎಲ್ಲಿ ಕಲ್ತ್ರಿ ನೀವು? ಏನು ಇದು ನಾನು ಮೂಲ ಇದಾಗಿದ್ದು ಪ್ರೇರಣೆ ಆಗಿದ್ದು ರೇಡಿಯೋನೇ ಸರ್. ಹೆಂಗೆ ಅದು ಬಿಚ್ಚಿ ನೋಡಿ ಇದು ಮಾಡಿ ಅದರಿಂದ ಒಟ್ಟು ಏನು ಸಂಶೋಧನೆ ಮಾಡ್ಬೇಕನ್ನೋದು ಸರ್. ರೇಡಿಯೋ ಬಿಸಿದ್ರಿ? ಹಾ ಸರ್. ಅದು ಯಾಕೆ ಮತ್ತೆ ರೇಡಿಯೋ ಬಿಸಿದ್ರೆ ಮನೆಯಾಗ ಬೈತಿದ್ದಿಲ್ಲ? ಏನು ಅದಿತ್ತಲ್ಲ, ಇದು ಮಾಡ್ತಿತ್ತಲ್ಲ, ಪ್ರೋತ್ಸಾಹ ಕೊಟ್ರೆ ಹೆಂಗೆ ರೀ? ಒಂದೆರಡು ಖರಾಬ್ ಆದ್ರೆ ಅಂದ್ರೆ ಏನು ನಿಮ್ಮಷ್ಟಕ್ಕೆ ನೀವೇ ಕಲ್ತ್ರೆ ಹೆಂಗೆ? ಹಾ ಸರ್. ರಿಪೇರಿ ಮಾಡೋದು? ಸರ್. ಯಾರು ನಿಮಗೆ ನಮ್ಮ ಜೊತೆ ಇದ್ದ ದೋಸ್ತರು ಗೆಳೆಯರು ಬೈತಿದ್ ಸರ್, ಬರೀ ರೇಡಿಯೋ ಇದಿಲ್ಲ ಮರೆ ಮತ್ತೆ ಏನ್ರಿ ಮಾಡತ್ತಿದ್ ಮಾಡ್ತಿದ್ರಿ, ನಮ್ಮ ತಲೆ ಇದ್ರಾಗ ಇರ್ತದ ಅದಾಗ ಮಾಡ್ಬೇಕಾಗ್ತಪ್ಪ ಅಂತೇಳಿ ಇದು ಅವ್ರಿಗೆ ಇದು ಸಮಾಧಾನ ಹೇಳ್ತಿದ್ರಿ. ಯಾರು ಮನ್ಯಾಗ ಶೆಲ್ ಅದಾವೋ ಇದು ಅದು ಅದೇ ಕೇಳಕತ್ತ ಇದು ಮಾಡ್ತಿದ್ರಿ ನಾನು. ಮುಂದೆ ಅದೇ ಇದು ಮಟ್ಟಕ್ಕೆ ಬಂದೆ ಸರ್. ಈಗ ನಾನು ಮೊಬೈಲ್ ರಿಪೇರಿ ಮತ್ತು ಇಲೆಕ್ಟ್ರಿಕಲ್ ಯಾವ ಬರ್ತಾವೆ ಎಲ್ಲ ರಿಪೇರಿ ಮಾಡ್ತೀನಿ. ಎಲ್ಲ ರಿಪೇರಿ ಮಾಡ್ತೀರಿ? ಫ್ಯಾನ್, ಮಿಕ್ಸರ್ ರೀ, ಇಲೆಕ್ಟ್ರಿಕಲ್ ಮನೆ ವಸ್ತು ಏನಿರ್ತಾವೆ ಒಟ್ಟು ರೀ ಸರ್, ಲೈಟ್ ಫಿಟ್ಟಿಂಗ್ ರೀ ಇವೆಲ್ಲ. ಅಂದ್ರೆ ಈಗೇನು ಇಂಥ ಒಂದು ರಿಪೇರಿ ಕೆಲಸಗಳು ಏನದಾವ ಇದ್ರ ಮೇಲೆ ನಿಮ್ಮ ಜೀವನ ಸಾಗಿದೆ? ಹಾಂ ನಡೆದ ಸರ್. ಮತ್ತೆ ನಿಮ್ದು ಒಕ್ಕಲ್ತನ ಅದ? ಹಾಂ ಒಕ್ಕಲ್ತನ ಅದ ಸರ್. ಎಷ್ಟದ ನಮ್ದು? 4 ಎಕರೆ ಹೊಲ ಸರ್. 4 ಎಕರೆ ಹೊಲ? ಹ್ಞೂ ರೀ. ಎಲ್ಲ ಒಣ ಬೇಸಾಯ ಅದ? ಒಣ ಬೇಸಾಯ ಮೊದಲು ಇತ್ತು ಸರ್, ಈಗ ನೀರಾವರಿ ಮಾಡಿದವ್ ರೀ. ಹೌದಾ? ಹೆಂಗೆ ನೀರಾವರಿ ಆಗ್ತದ? ಬೋರ್ನು ಅದ ಸರ್, ಮತ್ತೆ ಕೆನಲ್ ಬರ್ತದ್ರಿ ಬಂದವ್ರಿ. ಹೌದಾ? ಬೋರ್ನೊಳಗೆ ಸಾಕಷ್ಟು ನೀರು ಆಗ್ತಾವ? ಹಾಂ ನೀರದ ಸರ್. ಏನೇನು 4 ಎಕರೆದೊಳಗೆ ಏನೇನು ಬೆಳೆದ್ರಿ? 4 ಎಕರೆ ಒಳಗೆ ಕಬ್ಬರಿ, ಹತ್ತಿ, ತೊಗರಿ ರೀ, ಮೆಣಸಿಕಾಯಿ ರೀ. ಏನಿದು ಅನುಕೂಲ ಆಗ್ತದೆ ಬೆಳೀತೇವೆ ಸರ್. ಏನು ನೀವೇ ಮಾಡ್ತಿರೋ ಹೊಲದೊಳಗೆ ನಿಂತು ದುಡಿತಿರೋ? ನಾವು ಸುಮ್ಮನೆ ಜಾಸ್ತಿ ಕೆಲಸ ಬಂದವ್ರು ಹೋಗ್ತೇವೆ ಸರ್, ಅಂಗಡಿ ಇದು ಬಂದ್ ಮಾಡಿ ಜಾಸ್ತಿ ನೋಡ್ಕೊಳ್ಳೋರು ನಮ್ಮ ಅಪ್ಪವ್ರು ಮತ್ತೆ ನಮ್ಮ ತಮ್ಮ ನೋಡ್ತಾರೆ. ಹೌದಾ? ಎಷ್ಟು ಜನ ಇದ್ದೀರಿ ಮನೆಯೊಳಗ? ನಾವು ಮತ್ತೆ ನಮ್ಮ ತಂದೆಯವ್ರಿ, ತಾಯಿಯವ್ರಿ, ನಮ್ಮ ಮನೆಯವ್ರಿ, ನಮ್ಮ ತಮ್ಮನ ಮನೆಯವ್ರಿ, ನಮ್ಮ ಹುಡುಗರು ಎರಡದವ್ರಿ, ನಮ್ಮ ತಮ್ಮಗೊಂದು ಹುಡುಗ ಇದ್ರಿ ಸರ್. ಹೌದಾ? ಈಗ ಒಕ್ಕಲತನ ನಿಮ್ದು ಚಲೋ ನಡೆದದ, ಏನು ತೊಂದರೆ ಇಲ್ಲ, ಏನಿಲ್ಲ, ಕೆನಾಲ್ ನೀರು ಅದಾವ, ಬೋರ್ವೆಲ್ ಅದ, ಮತ್ತೆ ಮಳಿ ಮೇಲೂ ಕೆಲವೊಂದಿಷ್ಟು ಬೆಳೀತಾ ಇದ್ದೀರಿ ಸರ್. ಹೌದಾ? ಒಂದು ವರ್ಷಕ್ಕೆ ಏನು ಇಳುವರಿ ಅದೆಲ್ಲ ಹೆಂಗೆ ನಿಮ್ದು ಹೆಂಗೆ ಬರ್ತಾ ಇದೆ? ಒಂದು ವರ್ಷಕ್ಕೆ ಕಬ್ಬಿಂದು ಮತ್ತು 2,00,000-2,50,000 ತನಕ ಬರ್ತದೆ ಸರ್ ಕಬ್ಬು. ಹಾಂ ಸರ್. ತೊಗರಿ ಬೆಳೆದೇವು ಅಂದ್ರೆ ಅದು 1,00,000 ಮೇನ್ ಬರ್ತದೆ ಸರ್. ಹೌದಾ? ಹಾಂ ಸರ್. ಅಂದ್ರೆ ಒಕ್ಕಲ್ತನ ಮಾಡಿದ್ರೆ ಚಲೋ ಅಂತೀರಿ? ಹಾಂ, ಅದನ್ನು ಚಲೋ ಸರ್. ಈ ಒಕ್ಕಲ್ತನ ಬಗ್ಗೆ ಎಲ್ಲಾದರೂ ನೀವು ಟ್ರೈನಿಂಗ್ ತೊಗೊಂಡ್ರಿ? ಕೃಷಿ ವಿಜ್ಞಾನ ಕೇಂದ್ರ ಆಯಿತು, ಆಮೇಲೆ ಕೃಷಿ ಸಂಶೋಧನಾ ಕೇಂದ್ರಗಳಿರ್ತಾವ, ಹಿಟ್ನಳ್ಳಿ ಫಾರ್ಮದ. ಹಿಟ್ನಳ್ಳಿ ಫಾರ್ಮ್ ಒಂದ್ಸಲ ಹೋಗಿದ್ದೆ ಸರ್, ತರಬೇತಿ ತೊಗೊಂಡಿದ್ದೆ. ತೊಗೊಂಡಿರಿ? ಎಷ್ಟು ದಿವಸ ತರಬೇತಿ ತೊಗೊಂಡ್ರಿ? 4-5 ದಿವಸ ಹೋಗಿದ್ದೆ ಸರ್. ಹೌದಾ? ಹಾಂ ರೀ. ಅಂದ್ರೆ ಒಕ್ಕಲ್ತನದೊಳಗೆ ಏನೇನು ಮಾಡಬೇಕು, ಏನೂ ಇಲ್ಲ, ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ನಿಮಗೆ ಅನುಭವ ಅದ? ಒಕ್ಕಲ್ತನೊಳಗೆ ಅಂತ ಅಷ್ಟೇನು ಇದು ಇಲ್ರಿ, ಅಂದ್ರೆ ಎಲೆಕ್ಟ್ರಿಕಲ್ ಒಳಗೆ ಇದು ಅದಲ್ರಿ, ಎಲೆಕ್ಟ್ರಿಕ್ ಅದ್ರ ಹೆಲ್ಪ್ ಮಾಡ್ತೀನಿ ರೀ ಅವ್ರಿಗೆ. ಇದು ಮಾಡ ಅಂದ್ರೆ ನಿಮ್ಮ ಅಪ್ಪ ಅವಾಗ ನೀವು ರೇಡಿಯೋ ಒಳಗೆ ಏನ್ರೆ ಪ್ರಸಾರ ಮಾಡಿದ್ರಪ್ಪ ಅದಕ್ಕೆ ಕೇಳಿ ಹೇಳ್ತೇವೆ. ಅಂದ್ರೆ ಇಲ್ಲಿ ಏನ್ರ ಕೃಷಿ ಕೇಂದ್ರಕ್ಕೆ ಹೋಗ್ತೇವ್ರಿ, ಯಾವ್ದ್ರ ಔಷಧ ಅದು ಇದು ಅದು ಮಾಹಿತಿ ಹೇಳ್ತೇವ್ರಿ ಸರ್. ಹೌದಾ? ತಂದು ಕೊಡ್ತೀನಿ ರೀ. ಅಡ್ಡಿಲ್ಲ. ಈಗ ನಿಮ್ಮ ಒಂದು ನಿಮ್ಮ ಏನು ವೃತ್ತಿ ಅದ ಅದಕ್ಕೆ ಬರೋಣಂತ. ಈಗೇನು ನೀವು ರೇಡಿಯೋ ರಿಪೇರಿ ಮಾಡ್ತಾ ಇದ್ರಿ, ಇತ್ತೀಚಿನ ದಿವಸೊಳಗೆ ನಾವು ನೋಡ್ತಾ ಇದೀವಿ ಯಾವುದೇ ಊರೊಳಗೆ ರೇಡಿಯೋ ರಿಪೇರಿ ಸಿಗುವಂಗೆ ಇಲ್ಲ, ಏನಿದ್ರು ಹೊಸ ರೇಡಿಯೋ ನಾವು ತಗೋಬೇಕು. ಅಂತ ಸಂದರ್ಭದೊಳಗೆ ನೀವು ಲಾಳಸಂಗಿ ಅಂತ ಒಂದು ಊರೊಳಗೆ ರೇಡಿಯೋ ರಿಪೇರಿ ಮಾಡ್ತಾ ಇದ್ದೀರಿ, ಮತ್ತೆ ಅದರಲ್ಲೇ ಎಲ್ಲ ಚಲೋ ನಡೆದದ ನಮ್ದು ಕೆಲಸ, ಏನು ಎಲೆಕ್ಟ್ರಿಕಲ್ ಕೆಲಸ ಇದ್ದಿದ್ದೆಲ್ಲ ಮಾಡ್ತಾ ಇದ್ರಿ, ಮೊಬೈಲ್ ಮಾಡ್ತಾ ಇದ್ರಿ, ಮತ್ತೆ ಬೇರೆ ಹೇಳದ್ರಲ್ಲ ನೀವೆಲ್ಲ ಅವನ್ನೆಲ್ಲ ಮಾಡ್ತಾ ಇದ್ದೀರಿ. ಈಗ ಎಷ್ಟು ರೇಡಿಯೋ ಸೆಟ್ ನಿಮ್ಮಲ್ಲಿ ಅದಾವ? ನಮ್ಮಲ್ಲಿ ಅದು ಲೈಬ್ರರಿನೇ ಮಾಡಿನಿ ಸರ್, ಪುಸ್ತಕ ಇರ್ತಾವಲ್ಲ ರೀ ಲೈಬ್ರರಿ ಒಳಗೆ, ಆ ಥರ 10-7 ರೇಡಿಯೋ ಇರ್ತಾವೆ ಸರ್. ಖಾಯಂ ಖಾಯಂ ರಿಪೇರಿ ಸಲುವಾಗಿ ಬಂದಿರ್ತಾರೆ, ರಿಪೇರಿನೂ ಇರ್ತಾವೆ ಸರ್. ಕೇಳಕ್ಕೆ ಯಾರು ಹೋಯ್ತೀನಿ ಅಂದ್ರೆ ಕೊಡ್ತೀನಿ ಸರ್. ಹೌದಾ? ಕೇಳಿ ತಂದು ಕೊಡ್ತಾರೆ, ಮತ್ತೆ ಕೇಳಿ ತಂದು ಕೊಡ್ತಾರೆ, ಮತ್ತೆ ಮತ್ತೆ ಅವ್ರು ಖರೀದಿ ಮಾಡೋದಿಲ್ಲ? ಖರೀದಿನೂ ಹೊಸ ತಂದು ಕೊಡ್ತೀನಿ ರೀ. ಹಾಂ ಹಾಂ ಹಾಂ. ಅಂದ್ರೆ ಎಮರ್ಜೆನ್ಸಿ ಒಬ್ಬರು ಇರ್ತಾರಲ್ಲ ರೀ, ಕೇಳಕ್ಕೆ ಒಯ್ದಿರ್ತಾರೆ. ಹೌದಾ? ಹಾಂ ರೀ. ಕೇಳದ ನಂತರ ಈ ಕಾರ್ಯಕ್ರಮ ಕೇಳ್ರಿ ಅಂತ ಹೇಳಿ ಹೇಳ್ತಾ ಇದ್ರಿ, ವಿಜಾಪುರದೊಳಗಿಂದ ಇಂತಹ ಕಾರ್ಯಕ್ರಮ ಬರ್ತಾವ, ಕಲಬುರಗಿ ಒಂದು ಇಂತಹ ಕಾರ್ಯಕ್ರಮ ಬರ್ತಾವ, ಕೇಳ್ರಿ ಅಂತ ಹೇಳಿ ಹೇಳ್ತಾ ರೇಡಿಯೋ ಕೇಳ್ರಿ ಅಂತ ಅವ್ರಿಗೆ ನಾ ಇದು ಮಾಡ್ತೀನಿ ಸರ್. ಅದರಿಂದ ಎಷ್ಟೋ ಮಂದಿ ಕೇಳ್ಕೊತಾರೆ ಈಗ ರೀ. ಈಗ ಅಂದಾಜು ಇಲ್ಲಿ ತನಕ ನೀವು ಎಷ್ಟು ಸೆಟ್ಗಳನ್ನು ಮಾರಿರಿ, ಅಥವಾ ಎಷ್ಟು ಸೆಟ್ಗಳನ್ನು ನೀವು ರಿಪೇರಿ ಮಾಡಿಕೊಟ್ಟಿರಿ ಮಂದಿಗೆ? ಡೈಲಿ ಬರ್ತಾವೆ ಸರ್, ಅಂದಾಜು ಹೇಳಕ್ಕೆ ಬರಲ್ಲ ರೀ, ಒಂದು 100 ಇದು ಮಾಡ್ತೀನಿ ಸರ್. 100 ಒಂದು ತಿಂಗಳದೊಳಗೆ? ಹಾಂ ಸರ್. ಅಷ್ಟು ಬರ್ತಾವಂತೀರಿ? ಹಾಂ ರೀ. ಅವು ಚಾರ್ಜಿಂಗ್ ಇಲ್ಲ ಅಂತ ಬರ್ತಾವೆ ಸರ್. ಈಗ ಇನ್ನೇನು ರೇಡಿಯೋ ಬಂದಲ್ಲ ರೀ, ಚಾರ್ಜಿಂಗ್ ಮ್ಯಾಗ ಸರಿ ಬರಲ್ಲ ರೀ, ಬ್ಯಾಟ್ರಿ ಸಾದ ಬರ್ತಾವೆ ರೀ. ಅವರಿಗೆ ಮೊಬೈಲ್ ಬ್ಯಾಟ್ರಿ ಹಾಕಿ ಚಾರ್ಜಿಂಗ್ ಆಗೋ ಮಾಡಿಕೊಡ್ತೀನಿ ಸರ್. ಓಹೋ. ಮೊಬೈಲ್ ಏನು ಕನೆಕ್ಟರ್ ಬರ್ತಾವಲ್ಲ ಸರ್, ಅವೇ ಸ್ವಿಚ್ ಒಳಗೆ ಅಳವಡಿಸಿ ಚಾರ್ಜಿಂಗ್ ಆಗೋ ಮಾಡಿಕೊಡ್ತೀನಿ ಸರ್. ಹೌದಾ? FM ಇದ್ದಿತ್ತಲ್ಲಪ್ಪ ಅಂದ್ರೆ ಅದ್ರಿಗೆ ಕಿಟ್ ಸಿಗ್ತಾವೆ ಸಣ್ಣ ಸರ್, ಅದ್ರಾಗ ಅಳವಡಿಸಿ ಚಾಲು ಮಾಡಿಕೊಡ್ತೀನಿ ರೀ. ಈಗ ಮೀಡಿಯಂ ರೇಡಿಯೋ ಇದ್ದಿದ್ದು FM ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಸರ್. ಅದು ಪಕ್ಕ ಬರೋಬ್ಬರಿ ಆಗ್ತದ? ಹಾಂ, ನಡೀತದೆ ಸರ್. ಹಾಂ ರೀ. ಈಗ ಕಲಬುರಗಿ ಕೇಂದ್ರನೂ ಬರಬೇಕು, ವಿಜಾಪುರ ಕೇಂದ್ರನೂ ಬರಬೇಕು, ಎರಡು ಬರ್ತಾವೆ? ಹಾಂ ರೀ. ಎರಡೇ ಬೆಂಡ್ ಇದ್ದು ಅಂದ್ರೆ ಕಿಟ್ ಕುಂದ್ಸ ಸರ್. ಹಾಂ. 5 ಬೆಂಡಿನ ಬಂದವ ರೀ, ಅವು 5 ಕೊಡ್ತೀನಿ ರೀ. ಅದು ಕಿಟ್ ಎಲ್ಲಿದ್ದ ತರ್ತೀರಿ ನೀವು? ಇಲ್ಲಿ ಬಿಜಾಪುರ ಬಂದ ಇಲ್ಲಿ ತರ್ತೀನಿ ರೀ, ಗುಲ್ಬರ್ಗ ಬಂದ ಗುಲ್ಬರ್ಗರಿಂದ. ಸಿಗ್ತಾವ? ಹಾಂ ಸಿಗ್ತಾವೆ ಸರ್. FM ನೀವು ಸೆಟ್ ಕುಂಡರ್ಸ್ಬೋದು ಅದ್ರೊಳಗೆ? ಹಾಂ, ನಡೀತದೆ ಸರ್. ಕುಂಡರ್ಸಿ ಕೇಳುವಂಗೆ ಮಾಡ್ಬೋದು? ಹಾಂ ಸರ್. ಆಮೇಲೆ ಸೆಲ್ ಇಲ್ಲ ಅಂತಂದ್ರೆ ಚಾರ್ಜೇಬಲ್ ಬ್ಯಾಟ್ರಿ ಹಾಕಿ ಅದನ್ನು ಚಾರ್ಜ್ ಮಾಡಿಸ್ಕೊಡ್ತೀನಿ. ಹಾಂ ರೀ. ಮೊಬೈಲ್ ಬ್ಯಾಟ್ರಿ ಬಿದ್ದಿರ್ತಾವಲ್ಲ ಸರ್ ಬಾದಾಗಿರಿ, ಅವೇ ಬ್ಯಾಟ್ರಿನ ಅವು ರೇಡಿಯೋ ಒಳಗೆ ಅಳವಡಿಸಿ ಕೊಟ್ಬಿಡ್ತೀನಿ ರೀ. ಬಾದಾಗಿದ್ದ ಬ್ಯಾಟ್ರಿ ಉಪಯೋಗ ಆಗ್ತಾವ? ಹಾಂ, ನಡೀತದೆ ಸರ್. ಈಗ ಭಾಳಷ್ಟು ಬ್ಯಾಟ್ರಿ ಉಪಯೋಗ ಇಲ್ಲ ಅಂತ ಹೇಳಿ ಬಿಡ್ತಾರೆ ಅವು, ನಡೀತದೆ ಮೊಬೈಲ್ದು. ಹಾಂ ರೀ. ಅವನ್ನ ನೀವು ಮತ್ತೆ ಅದಕ್ಕೆ ಪುನರುಜ್ಜೀವನ ಕೊಡ್ತೀರಿ? ಒಂದು ಸಲ ಚಾರ್ಜ್ ಮಾಡಿದ್ರೆ 5-6 ನಡೀತಾವೆ ಸರ್. ಶೆಲ್ಲಿನ ಟೆನ್ಷನ್ ಇಲ್ಲ ರೀ, ಶೆಲ್ ಸಿಗ್ತಾವ. ಹೌದಾ? ಹಾಂ ಸರ್. ಅಂದ್ರೆ ಪೂರಾ ನಮ್ದು ಮೊಬೈಲ್ ದೊಳಗಿನ ಬ್ಯಾಟ್ರಿ ಬೇಕಾಗ್ಯದ ಅಂತ ಹೇಳಿ ಅಂತಂದ್ರೆ ಅದನ್ನ ನೀವು ಚಲೋ ಮಾಡಿಕೊಡ್ತೀರಿ ಸರ್. ಮುಂದೆ ಎಷ್ಟು ದಿವಸ ನಡೀತದ ಅದು? ಅದು ಮುಂದೆ ಅದು 1 ಮೇಲೆ ಹೋಗ್ತದೆ ಸರ್. ಚಾರ್ಜಿ ಮಾಡೋದು ಅಪರ್ಚುನಿಟಿ ಸರ್, ಜಾಸ್ತಿ ಚಾರ್ಜ್ ಮಾಡೋದಿಲ್ಲ ರೀ, ದಿನಕ್ಕೆ 2 ಮಾಡೋದ್ರಿ ಚಾರ್ಜಿಂಗ್ ನಡೀತದೆ ಸರ್. ಹೌದಾ? ಈಗ ನಿಮ್ಮ ಊರೊಳಗಿಂದ ಅಷ್ಟೇ ನೀವು ಏನು ರಿಪೇರಿ ಮಾಡ್ತಾ ಇದ್ದೀರೋ, ಅಥವಾ ಸುತ್ತಮುತ್ತಲು ನಿಮ್ಗೆ ಕೇಳ್ಕೊಂಡು? ಯಾಕಂತಂದ್ರೆ ಇತ್ತೀಚಿನ ದಿವಸದೊಳಗೆ ರಿಪೇರರ್ ಸಿಗಂಗಿಲ್ಲ, ಊರೊಳಗೆ ಹುಡುಕಾಡ್ಕೊಂಡು ಬರ್ತಾರೆ. ಕೇಳಿದ್ರು ರೇಡಿಯೋ ರಿಪೇರಿ ಮಾಡಲ್ಲ ಅಂತ ಹೇಳ್ತಾರೆ, ಹೊಸದೇ ವೈ ಅಂತ ಹೇಳ್ತಾರೆ. ಇಲ್ಲಿ ಗುಲ್ಬರ್ಗ ಆಕಾಶವಾಣಿಗೆ ಒಮ್ಮೆ ಕರೆಂಟ್ ಕೊಟ್ಟಿದ್ರು ನಾರೇ, ಅದಾದ ಬಳಿಕ ಭಾಳ ಬಂದ ಸರ್ ಗುಲ್ಬರ್ಗದಿಂದ. ಕೊರಿಯರ್ಗೆ ಬರ್ತಿದ್ರಿ ಆವಾಗ, ಒಂದು 50-60 ರೇಡಿಯೋ ಬಂದಿದ್ರಿ, ಮಾಡಿಕೊಟ್ಟಿನಿ ಸರ್ ಅವರಿಗೆ. ಕೊರಿಯರ್ದಿಂದ ಕಳಿಸ್ಯಾರ ರೀ ರೇಡಿಯೋ? ಗುಲ್ಬರ್ಗದಿಂದ ಬಂದಿ ನೋಡ್ರಿ. 50-60 ರೇಡಿಯೋ ಬಂದವ ಎಲ್ಲ ರೇಡಿಯೋ ರಿಪೇರಿ ಮಾಡಿ ಮತ್ತೆ ಖರ್ಚು ಅದು ಹೆಂಗ ಅವರೇ ಎಲ್ಲ ತಾವೇ ಭರಿಸ್ಯಾರ ಸರ್ ತಾವೇ ಭರಿಸ್ಯಾರ ನನ್ನ ಅಮೌಂಟ್ ಇಂದ್ರೆ ಒಂದು 2-3 ದಿನ ಇದಕ್ಕೆ ಅಕೌಂಟ್ಗೆ ಹಾಕಿದ್ರು ಸರ್ ಹೌದಾ ನೀವು ಅಕೌಂಟ್ ಕೊಟ್ಬಿಟ್ಟಿದ್ರಿ ಆ ಅಕೌಂಟ್ದೊಳಗೆ ಅವ್ರು ಜಮಾ ಮಾಡಿಬಿಟ್ರು ಮೊದಲೇ ಜಮಾ ಮಾಡಿದ್ರು ಅಥವಾ ನೀವು ರಿಪೇರಿ ಮಾಡಿ ಕೊಟ್ಬಿಡಕ್ಕೆ ಸರ್ ಕೊಟ್ಬಿಡಕ್ಕೆ ಅಡ್ಡಿ ಇಲ್ಲ ಅಂದ್ರೆ ಎಲ್ಲರೂ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಯಾರ ಅಂದಂಗೆ ಆಯ್ತು ಎಲ್ಲೂ ಏನು ತೊಂದರೆ ಆಗಿಲ್ಲ ಏನಾಗಿಲ್ಲ ಸರ್ ಅಡ್ಡಿಲ್ಲ ಈಗ ರೇಡಿಯೋದೊಳಗೆ ಯಾವ್ಯಾವ ಕಾರ್ಯಕ್ರಮ ನೀವು ಕೇಳ್ತೀರಿ ರೇಡಿಯೋ ಪ್ರತಿಯೊಂದು ಸರ್ 6 ಗಂಟೆಯಿಂದ ರಾತ್ರಿ 11 ಕೇಳ್ತೀವ್ರಿ ಏಕಟ್ಟು ಚಾಲು ಹಚ್ಚಿದ್ದೆ ಹಚ್ಚದಂಗೆ ಸರ್ ನಮ್ಮ ಕೆಲಸನೂ ಆಯ್ತು ಅದು ಕೇಳ ಕೇಳ್ತೀವಲ್ರಿ ನೋಡೋದಿರಲ್ರಿ ಟಿವಿನ ನೋಡೋಂಗಿಲ್ಲ ರೊಟ್ಟೇನು ಕೇಳೋದು FM ಗುಲ್ಬರ್ಗ ಆಕಾಶವಾಣಿ ಕೇಂದ್ರ ಎರಡು ಈಗ ಏನು ನಿಮ್ಮ ಮಿತ್ರರು ಇದ್ದಾರೆ ನಿಮ್ಮ ಜೊತೆಗೆ ಏನು ನಿಮ್ಮ ಊರೊಳಗೆ ಇದ್ದಾರೆ ಅವರು ಕೂಡ ರೇಡಿಯೋ ಕೇಳುವಂಥ ಒಂದು ಅಭಿರುಚಿ ಬೆಳೆಸ್ಕೊಂಡಾರ ಹಾಂ ಕೇಳ್ಕೊತಾರೆ ಸರ್ ಅಂದರೆ ಯಾವ ಕಾರ್ಯಕ್ರಮ ನೀವು ಭಾಳ ಅನುಕೂಲ ಆಗ್ತದೆ ನಮಗಿದು ಕೃಷಿ ಕಾರ್ಯಕ್ರಮ ಸರ್ ನೇರ ಪೌನಿಕಮ್ ಇರ್ತದೆ ಇರಲಿ ಇದು ಡಾಕ್ಟರ್ ಜೊತೆ ಇದ್ದಾರೆ ಅಂಥವು ಯೂಸ್ ಆಗ್ತದೆ ಸರ್ ಕೆಲವೊಬ್ಬರಿಗೆ ಮೊಬೈಲ್ ಒಳಗೆ ಅವರಿಗೆ ಹೆಡ್ಫೋನ್ದು ಇದು ತಂದೇನು ಸರ್ ಈಗ ರೀ ಏರಿಯಲ್ ಸರ್ ಅವು ಕನೆಕ್ಟ್ ಮಾಡಿ ಮೊಬೈಲ್ ಒಳಗೆ ಕೇಳ್ಬೋದು ಸರ್ ಅವರು ಮೊಬೈಲ್ನೊಳಗೆ FM ಕೇಳ್ಬೋದು FM ಅಂತೂ ಕೇಳ್ಬೋದು ಆದರೆ ಏನು ಕೇಳೋಕ್ಕಾಗಂಗಿಲ್ಲಲ್ಲ ಅದು ಸರ್ಕಾರ ಏನು ಮಾಡಬೇಕು ಸರ್ ಅದು ಹಾಗೆ ನೀವೇನು ಮಾಡಿಲ್ಲ ಅದನ್ನು ಕಂಡಿಡಬೇಕೆ ಸರ್ ನೋಡಬೇಕೆ ಅಡ್ಡಿಲ್ಲ ಈಗ ಯಾಕಂತಂದ್ರೆ ಈಗ ನೋಡ್ರಿ ನೀವು ಮೀಡಿಯಮ್ ವೇವ್ ಇದ್ದಲ್ಲಿ FM ಬ್ಯಾಂಡ್ ಕುಂಡರಿಸಿ ಕೇಳುವಂಗ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರಿ ಚಾರ್ಜೇಬಲ್ ಬ್ಯಾಟರಿ ಹಾಕ್ತಾ ಇದ್ದೀರಿ ಇದರಿಂದ ಏನು ತಗೊಂಡು ಹೋದವರು ಯಾರು ನಿಮ್ಮ ಸೇವೆಯನ್ನು ತಗೊಂಡು ಹೋಗಿದಾರಲ್ಲ ಮಾಡಿಸ್ಕೊಂಡು ಹೋಗಿದಾರಲ್ಲ ಮಾಡಿಸ್ಕೊಂಡು ಹೋಗಿದಾರಲ್ಲ ಅವ್ರಿಗೇನು ಹಿಂಗೆ ಮತ್ತೆ ಕಂಪ್ಲೇಂಟ್ಸ್ ಅದೇನಿಲ್ಲ ಎಲ್ಲ ಚಲೋ ನಡೆದವ್ರಿ ಸಂಗಮೇಶ ಬರೋಬ್ಬರಿ ಮಾಡಿಕೊಟ್ರಿ ಅಂತ ಶೆಲ್ಲಿಂದು ನಮಗೆ ಉಳಿಸಿದಪ್ಪ ಉಳಿತಾಯ ಮಾಡಿದೆ ಅಂತೇಳಿ ಹೇಳ್ತಾರೆ ಗಿರಾಕಿರಿ ಕೆಲವೊಂದು ಖರಾಬಾಗಿದ್ದು ಮತ್ತೆ ಹೊಳಿ ಅವ್ರಿಗೆ ಚಾರ್ಜ್ ಗಿರ್ಜ್ ಏನು ತೊಳಲ್ಲ ಸರ್ ಅವ್ರು ಎಟ್ ಕುಡಿದ್ರೆ ಅಟ್ಟೆ ಇದು ಮಾಡ್ತೀನಿ ರೀ ಹೊತ್ತೆ ಹೊಟ್ಟೆ ಇಲ್ರಿ ಕೇಳಬೇಕು ರೆಡಿ ಕೇಳುತ್ತೆ ಉದ್ದೇಶದಿಂದ ಅವ್ರಿಗೆ ಫ್ರೀ ಮಾಡ್ತೀನಿ ಒಳಗೆ ಇಲ್ಲ ದುಡ್ಡು ಇಲ್ಲ ಆಮೇಲೆ ಕೊಡ್ತೀನಿ ಅಂತ ನಡೀತದೆ ನಿಮ್ಗೆ ಮತ್ತೇನು ಮಾಡಲ್ಲ ಹೊಟ್ಟೆರಿ ಅವ್ರು ಎಟ್ ಕೊಡ್ತಾ ಅಟ್ಟೆ ರೀ ಒಟ್ಟು ನಂದೊಂದು ಸೇವೆ ಅಂದಂಗೆ ರೀ ಗೌರ್ಮೆಂಟ್ ಸೇವೆ ಹಂಗೆ ಮಾಡ್ತಿರಲ್ಲ ನೀವು ಹಂಗೆ ನಮ್ಮ ಸಮಾಜ ಸೇವೆ ಮಾಡಬೇಕು ಇಲ್ಲ ಗೌರ್ಮೆಂಟ್ ಸೇವೆ ಮಾಡಿದ್ರು ನಮಗೆ ಒಂದು ಸ್ಯಾಲ್ರಿ ಒಂದು ಸಂಬಳ ಅನ್ನುವಂಥದ್ದು ಇರ್ತದೆ ಆದರೆ ನೀವು ಒಂದು ರೇಡಿಯೋ ಇಷ್ಟು ರಿಪೇರಿ ಮಾಡಿಕೊಟ್ರೆ ಇಷ್ಟು ಖರ್ಚಾಗ್ಯದ ನೋಡ್ರಿಪ್ಪ ಅಂತೇಳಿ ಅವರಿಗೆ ಹೇಳುವಂಥದ್ದರೆ ಕೆಲಸ ಮಾಡ್ತೀರಿ ಏನಿಲ್ಲ ಹಂಗೇನು ಹೇಳ್ರಿ ಅವ್ರೆ ಕೊಡ್ತಾರೆ ಅಟ್ಟೆ ಇದ್ರೆ ಯಾವ್ದಾರ ಒಂದು ಪಾರ್ಟ್ ಹಾಕಿದ್ರಿ ಒಂದು ಟ್ರಾನ್ಸಿಸ್ಟರ್ ಅದ್ರದ್ದು ಖರ್ಚು ತಗೋತೀನಿ ರೀ ಅಟ್ಟೆ ಖರ್ಚು ತಗೋತೀರಿ ಅಕಸ್ಮಾತ್ ಅವ್ರು ಕೊಟ್ಟರು ನೀವು ಸಂತೋಷದಿಂದ ತಗೋತೀರಿ ಇಲ್ಲಂತಂದ್ರೆ ಇಲ್ಲ ಕೆಲವರು ವಯಸ್ಸಾದವರು ಬಂದಿರ್ತಾರ್ರಿ ಅವ್ರು ಕೇಳ್ತಾರ್ರಿ ಅವ್ರಿಗಿಂತ ಏನೂ ತೊಳಂಗಿಲ್ರಿ ಕೊಟ್ಟರೆ ಅಟ್ಟೆ ಇದರಲ್ಲಿ ಅಂದ್ರೆ ಇಲ್ರಿ ಈಗ ಎಷ್ಟು ವರ್ಷ ಆಯ್ತು ಸಂಗಮೇಶ್ ಇದನ್ನೆಲ್ಲ ಹಿಂಗೆ ಮಾಡ್ಕೋತು ಬಂದ್ರಿ ಒಂದು 5-6 ವರ್ಷ ಮೇಲೆ ಆಯ್ತು ಸರ್ 5-6 ವರ್ಷ ನಿಮ್ಮ ಲೆಕ್ಕದ ಪ್ರಕಾರ ಈಗ ಇಲ್ಲಿ ತನಕ ಎಷ್ಟು ರೇಡಿಯೋ ಸೆಟ್ಗೆ ನೀವು ಜೀವ ಕೊಟ್ಟಿರಿ ಒಂದು 200 ಮೇಲೆ ಸರ್ 200 ಮೇಲೆ ನಿಮ್ಮ ಊರೊಳಗೆ ರೇಡಿಯೋ ಸೆಟ್ ಅದಾವ ಊರು ಮಂದಿ ಮನೆಯಾಗ ಅದಾವ ಸರ್ ಅದಾವ ಎಲ್ಲರೂ ಮೂಲಿಗೆ ಹೋಗುದು ಸರ್ ಏನು ಬ್ಯಾಟ್ರಿ ಕುಂದಿಸಿನಲ್ಲ ರೀ ಅದ್ರ ಮ್ಯಾಗ ಎಲ್ಲರೂ ವಾಪಸ್ ಸಿಗತ್ತಾರ ರೀ ಮತ್ತೆ ಹೌದಾ ಅಡ್ಡಿಲ್ಲ ಈಗ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರ ಹಾಂ ಮಾಡ್ತಾರಲ್ಲ ಸರ್ ಹೆಂಗ ಅವರು ನಿಮ್ಮ ಕೆಲಸ ಬೇರೆಯವ್ರಿಗೆ ಹೇಳುವಂಥದ ಒಂದು ಸಹಾಯ ಮಾಡ್ತಾ ಇದ್ದಾರೆ ಇಲ್ಲ ಸಂಗಮೇಶ್ ಇಂಥದ್ದು ಒಂದು ಕೆಲಸ ಮಾಡ್ತಾ ಇದ್ದಾರೆ ರಿಪೇರಿಗೆ ಅವ್ರ ಕಡೆನೆ ಹೋಗ್ರಿ ಅಂತೇಳಿ ಹೇಳ್ತಾರೆ ಸರ್ ಹಂಗಾರೆ ನಮ್ಮ ಜಿಲ್ಲಾದೊಳಗೆ ಒಂದು ಕೇಂದ್ರ ಅದ ಸರ್ ಬಿಜಾಪುರ ರೀ ಅದು ಇಂಥ ಕೃಷಿ ಕಾರ್ಯಕ್ರಮ ಜಾಸ್ತಿ ಮಾಡಬೇಕು ರೀ ಅವ್ರಿ ಅಂತ ನಾವು ಭಾಳ ಕೇಳ್ತಾರ್ರಿ ಮಂದಿರಿ ಕೇಳ್ತಾರಲ್ಲ ಕೃಷಿ ಕಾರ್ಯಕ್ರಮ ಮತ್ತು ಪುಣ್ಯ ಕಾರ್ಯಕ್ರಮ ಪ್ರಸಾರ ಮಾಡ್ರಿ ಅಂತೇಳಿ ಭಾಳ ಇದು ಮಾಡ್ತಾರೆ ಸರ್ ಹೌದಾ ನಿಮ್ಮಲ್ಲಿ ನಿಮ್ಮ ಊರೊಳಗೆ ಕೇಳಿಸ್ತದ ರೇಡಿಯೋ ಹಾಂ ಕೇಳಿಸ್ತದೆ ಸರ್ ಯಾವ್ಯಾವ ಸ್ಟೇಷನ್ ಬರ್ತಾವೆ ನಿಮಗೆ ಗುಲ್ಬರ್ಗ ಅಷ್ಟು ಬರ್ತಾವೆ ಸರ್ FM ಒಂದು 8 ಬರ್ತಾವೆ ರೀ ಎಂಟು ಸ್ಟೇಷನ್ ಬರ್ತಾವೆ ಯಾವ ಬರ್ತಾವೆ ಎಂಟು ಅದು ನಾ ಅವ್ರಿಗೆ ಮೇಳೆ ಮ್ಯಾಗ ಒಂದು 8 ಏರಿಯಲ್ಲಿ ಕುಂದಿರ್ಸ್ತೀನಿ ರೀ ಕುಂದಿರ್ಸಿ ವೈರ್ ಕನೆಕ್ಷನ್ ಹೊಡೆದ ಬಳಿಕೆ ಒಂದು 8 ಸ್ಟೇಷನ್ ಬರ್ತಾವೆ ಸರ್ ಏರಿಯಲ್ಲಿ ಎಲ್ಲಿ ಅವರು ಮನಿ ಮೇಲೆ ಅವ್ರ ಮೇಳೆ ಮ್ಯಾಗೆ ಕುಂದಿರ್ಸ್ತೀನಿ ಸರ್ ಹೌದಾ ಯಾರು FM ಬೇಡ್ತಾರೋ ಅವ್ರ ಮನಿ ಮೇಲೆ ಹೋಗಿ ಏರಿಯಲ್ಲಿ ಕುಂದಿರ್ಸಿ ಬರ್ತೀರಿ ನೀವು ಸುಮ್ ಸಹಜ ಕೆಟ್ಟರಿಗೆ ಬರಂಗಿಲ್ಲ ರೀ FM ಆ ಏರಿಯಲ್ಲಿ ಕುಂದಿಸ್ರಿ ಬರ್ತಾವೆ ಸರ್ ಅಡ್ಡಿಲ್ಲ ಒಳ್ಳೆ ಕೆಲಸ ಮಾಡಾಕತ್ತೀರಿ ಹಿಂಗೆ ಎಷ್ಟು ಜನ ಕೂಡಿಸ್ಯಾರ ಈಗ ಪ್ರತಿಯೊಬ್ಬರು ಇದು ರೇಡಿಯೋ ಇದ್ದವ್ರ ಮನೆಗೆ ಸರ್ ರೇಡಿಯೋ ಇದ್ದವ್ರ ಮನೆಗೆಲ್ಲ ಹಿಂಗೆ ಒಂದು ಏರಿಯಲ್ಲಿ ಕೂಡಿಸಿರಿ ಹಾಂ ಸರ್ ಹಾಂ ಅಂದರೆ ಅಗದಿ ಕ್ಲಿಯರ್ ಬರ್ತದೆ ಕ್ಲಿಯರ್ ಬರ್ತದೆ ಸರ್ ಏರಿಯಲ್ಲಿ ಇಲ್ಲ ಅಂತಂದ್ರೆ ಕ್ಲಿಯರ್ ಬರೋದಿಲ್ಲ ಹಾಂ ರೀ ಇದು ಬಿಜಾಪುರದ ಸ್ವಲ್ಪ ವಾಲ್ಯೂಮ್ ಕಡಿಮೆ ಬರ್ತದೆ ಯಾಕಂದ್ರೆ ಅದು ವಾಲ್ಯೂಮ್ ಕಡಿಮೆ ಬರ್ತದೆ ಅದು ಸ್ವಲ್ಪ ಜಾಸ್ತಿ ಮಾಡ್ಬೇಕ್ರಿ ಹೌದಾ ಇಲ್ಲಿಂದ ನಿಮ್ಮ ಲಾಳಸಂಗಿ ಎಷ್ಟು ದೂರ ಅದ ಒಂದು 80 ಕಿಲೋಮೀಟರ್ ಸರ್ 80 ಕಿಲೋಮೀಟರ್ ಅಂತಂದ್ರೆ ಗಾಳಿ ಒಳಗೆ ಏರ್ನೊಳಗೆ ಒಂದು ಸ್ವಲ್ಪ ಅಂತರ ಕಡಿಮೆ ಆಗಬೇಕು ಹಾಂ ಸರ್ ಏರಿಯಲ್ ಡಿಸ್ಟೆನ್ಸ್ ಅಂತಂತೀವಿ ನಾವು ಅದು ಕಡಿಮೆ ಆಗಬೇಕು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರ್ತದೆ 80 ಕಿಲೋಮೀಟರ್ದಲ್ಲಿ ಭಾಳ ಆದ್ರೆ 50 ಕಿಲೋಮೀಟರ್ ಆಗ್ಬೋದು ಹಂಗೆ ಏರಿಯಲ್ ಡಿಸ್ಟೆನ್ಸ್ ಬರಬೇಕು ಆಕಾಶವಾಣಿ ವಿಜಯಪುರ ನಿಮಗೆ ಹಾಂ ಸರ್ ಕೇಳಿಸ್ಬೇಕು ಹಂಗೇನು ಡಿಸ್ಟೆನ್ಸ್ ಬರಲ್ಲ ಸರ್ ವಾಲ್ಯೂಮ್ ರೀ ಕಡಿಮೆ ಬರ್ತದೆ ಸರ್ ಅದು ಏನ್ರಿ ವಾಲ್ಯೂಮ್ ಕಡಿಮೆ ಬರ್ತದೆ ಈಗ ರೇಡಿಯೋದೊಳಗೆ ಅಕಸ್ಮಾತ್ ಸೆಲ್ ಒಂದು ಸ್ವಲ್ಪ ವೀಕ್ ಇದ್ರೆ ಸಹಿತ ಹಂಗಾಗ್ಬೋದು ಏನಿಲ್ಲ ಸರ್, ನಾ ಭಾಳ ಪರೀಕ್ಷೆ ಮಾಡಿವಿ ನೋಡ್ರಿ, ಪರೀಕ್ಷೆ ಮಾಡಿ ಕಡಿಮೆ ಬರ್ತಾರೆ. ಅದ್ರ ಮೇಲೆ ಸೊಲಾಪುರ ಅಷ್ಟೇ ಅಲ್ರಿ ಸರ್, ಅದ್ರ ವ್ಯಾಲ್ಯೂಮೀಟ್ರಿ ಇದು ಮತ್ತೆ ಜಾಸ್ತಿ ವ್ಯಾಲ್ಯೂ ಮಾಡಬೇಕಾದ್ರೆ ರೇಡಿಯೋ ಸೊಲಾಪುರ ಮೀಡಿಯಂ ವೇವ್ ಅದ, ಮೀಡಿಯಂ ವೇವ್ ಎಫ್ ಎಮ್ ಅದ ಸರ್, ಅದನ್ನು ಎಫ್ ಎಮ್ ಅದ. ಸಂಗಮೇಶ್ವರ, ಈಗ ನಿಮಗೆ ಈ ಒಕ್ಕಲತನ ಆಮೇಲೆ ರೇಡಿಯೋ ರಿಪೇರಿ, ಹಾಂ ಸರ್, ಇವು ಎರಡೂದ್ರೊಳಗೆ ಯಾವ್ದು ಆಗಿದೆ ಹೆಚ್ಚಿನ ಪ್ರೀತಿ ಇರುವಂಥದ್ದು? ಎರಡು ಕಡೆ ಇದು ಮಾಡ್ತೀನಿ ಸರ್, ಅದೊಂದು ಇಲ್ರಿ, ನಾನು ಜಾಸ್ತಿ ಇದು ಮಾಡೋದು ಮೆಕ್ಯಾನಿಕ್ ಒಳಗೆ ರೀ. ಕೃಷಿಯೊಳಗೆ ಸ್ವಲ್ಪ ಇದು ಅದ ಸರ್. ಹೌದಾ, ಹಾಂ ಸರ್. ಅಂದ್ರೆ ಕೃಷಿಯೊಳಗೂ ಸಹಿತ ನಾವು ಕಷ್ಟಪಟ್ಟು ದುಡಿದ್ರೆ ನಮಗೆ ಸಿಗ್ತದಪ್ಪ, ಎಲ್ಲೂ ನುಕ್ಸಾನ್ ಅನ್ನುವಂಥದ್ದಿಲ್ಲ ಅಂತ ಹೇಳ್ತೀರಿ, ಅದನ್ನು ಲಾಭ ಸರ್. ಹೆಚ್ಚಿಗೆ ಏನು ಕೃಷಿ ಕಾರ್ಯಕ್ರಮ ಕೇಳಿ ನೀವು ಮುಂದುವರಿತೀರಿ? ಏನೇನು ಮಾಡಬೇಕು ಆಯಾ ಕಾಲಕ್ಕೆ, ಏನೇನು ರೇಡಿಯೋದಿಂದ ಏನು ಹೇಳ್ತಾರೆ ಸಲಹೆ ಸೂಚನೆ, ಅದ್ರ ಪ್ರಕಾರ ಮಾಡ್ತಾ ಇದ್ದೀರಿ? ನಾವು ಒಂದು ವೇಳೆ ಇದ್ದಿತ್ತಿಲ್ಲ ಅಂದ್ರೂ ಮೊಬೈಲ್ ಒಳಗೆ ರೆಕಾರ್ಡಿಂಗ್ ಮಾಡಿ ಮರದಿನ ಕೇಳ್ತೀನಿ ಸರ್ ಕಾರ್ಯಕ್ರಮ. ಹಾಂ ಹಾಂ ಹಾಂ, ಇದು ಮಾಡ್ತೀನಿ ಸರ್. ಯಾರಿಗಾರು ಹೇಳಿರ್ತೀರ ಮೊಬೈಲ್ನೊಳಗೆ ರೆಕಾರ್ಡ್ ಮಾಡಿ ಅಂತೇಳಿ? ಟೈಮ್ ಇಟ್ಟಿರ್ತೀನಿ ಸರ್. ಹಾಂ ಹಾಂ, ಆ ಟೈಮಿಗೆ ರೆಕಾರ್ಡಿಂಗ್ ಆಟೋಮೆಟಿಕ್ ಆಗ್ತದೆ ಸರ್. ಆಟೋಮೆಟಿಕ್ ಆಗ್ತದೆ ಅಂದ್ರೆ ಪ್ರಸಾರ ಆಗುವಂಥದ್ದು ಅಲ್ಲೇ ರೆಕಾರ್ಡಿಂಗ್ ಆಗಿಬಿಡ್ತದೆ, ಆಟೋಮೆಟಿಕ್ ಎಫ್ ಎಮ್ ಚಾಲು ಆಗಿ ತಾನೇ ರೆಕಾರ್ಡ್ ಆಗ್ತದೆ ಸರ್. ನೀವು ಮೊದಲೇ ಮೆಕ್ಯಾನಿಕ್ ಅದರಿ, ಅದರ ಒಂದು ವಿಚಾರ ನಿಮಗೆ ಗೊತ್ತದ. ನಾವು ಎಲ್ಲರಿಗೆ ಹೋಗಿದ್ದೇವೆ ಹೊರಗೆ, ಸಣ್ಣ ಡೇಟಾ ವಿಡಿಯೋ ಕೊನೆ ಫಿಟ್ಟಿಂಗ್ ಮಾಡಕ್ಕೆ ಹೋಗ್ತೀನಿ ಸರ್. ಆ ಟೈಮ್ನಾಗ ರೆಕಾರ್ಡಿಂಗ್ ಇಟ್ಕೋತೀನಿ ರೀ, ಹೊಳ್ಳಿ ನಾ ಕೇಳ್ಬೇಕು ಹೇಳ್ರಿ, ಒಂದು ಕಾರ್ಯಕ್ರಮ ಮಿಸ್ ಮಾಡ್ಕೊಳಂಗಾಗಲ್ರಿ, ಕೇಳ್ತೀನಿ. ಅಡ್ಡಿ ಇಲ್ಲ ಅಂದ್ರೆ ನೀವೇನು ತಂತ್ರಜ್ಞಾನ ಅದ ಅದನ್ನ ಬಹಳಷ್ಟು ಸರಿಯಾಗಿ ನೀವು ಉಪಯೋಗ ಮಾಡ್ಕೊಳ್ಳಾಗತ್ತೀರಿ, ಮತ್ತೆ ಬೇರೆಯವರಿಗೂ ಅದರ ಉಪಯೋಗವನ್ನು ನೀವು ಕೊಡ್ತಾ ಇದ್ದೀರಿ. ಈಗ ಈ ಒಂದು ಈಗಿನ ಜಮಾನದೊಳಗೆ ಏನದಪ್ಪ ಅಂತಂದ್ರೆ, ಬಹಳಷ್ಟು ಜನ ಯುವಕರು ನಿಮ್ಮಂಥವ್ರು ಏ ಎಲ್ಲಿ ಒಕ್ಕಲ್ತನಪ್ಪ, ಎಲ್ಲಿ ರೇಡಿಯೋ, ನಾವು ಸುಮ್ಮ ಟಿವಿ ನೋಡೋಣ, ಮೊಬೈಲ್ ನೋಡೋಣ, ಮೊಬೈಲೇ ಜಗತ್ತಾಗಿಬಿಟ್ಟದ ಈಗ ಅಂತ ಒಂದು ಸಂದರ್ಭದೊಳಗೆ ನಿಮಗೆ ಈ ಒಂದು ವೃತ್ತಿ ಹೆಂಗೆ ಅನಿಸ್ತದೆ, ಮತ್ತು ಒಕ್ಕಲ್ತನ ಹೆಂಗೆ ಅನಿಸ್ತದೆ? ಏನು ವಾಟ್ಸಪ್ ಅವು ಒಂದ್ವಲ್ಲ ನಾ ತಾತ್ಕಾಲಿಕ ಸರ್, ಅವು ಕಂಟಿನ್ಯೂ ಆಗೋದಿದೆ ಸರ್ ರೇಡಿಯೋ ಇದು, ಇದ್ರಿದ್ರೆ ಮನುಷ್ಯ ಇದಾವ್ ಸರ್. ಅದ್ರ ಕಡೆ ಜಾಸ್ತಿ ಒಲವು ಇಲ್ರಿ, ನಾವು ಇದ್ರೆ ಸರ್ ದೊಡ್ಡ ಮೊಬೈಲ್ ಯೂಸ್ ಮಾಡಂಗಿಲ್ರಿ, ನಾವು ಸಾದಾ ಮೊಬೈಲ್ ಯೂಸ್ ಮಾಡ್ತೇವ್ರಿ. ಹೌದಾ, ಈಗ ನಿಮ್ಮ ಮನೆಯೊಳಗೆ ಸಂಗಮೇಶ್ ನೀವು ಮುಂದೆ ಬಿ ಎ ಆದ್ಮೇಲೆ ಮತ್ತೆ ಮುಂದೆ ಓದ್ರಿ ಅಂತೇಳಿ ಏನ ಅನ್ನಲಿಲ್ಲ ಅಂದ್ರೆ ಸರ್? ಅಂದ್ರೂ ನಾ ಸುಮ್ ಪರಿಸ್ಥಿತಿ ಹರಣತ್ತಲ್ರಿ, ಬಿಟ್ಟು ಇದ್ರಾಗೆ. ನಿಮ್ಮ ತಮ್ಮ ಅದ ಏನ್ ಮಾಡ್ತಾರೆ? ಅವರು ಒಕ್ಕಲ್ತನ ಮಾಡ್ತಾರೆ ಸರ್. ಒಕ್ಕಲ್ತನ ಮಾಡ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ? ಸಹಾಯ ಮಾಡ್ತಾರೆ ಸರ್. ಅಡ್ಡಿಯಿಲ್ಲ. ಅಂತಂದ್ರೆ ಈಗೇನು ಕೆನಾಲ್ ನೀರು ನಿಮಗೆ ಬರ್ತಾವ ಅಂತ ಹೇಳಿ ಹೇಳಿದ್ರಲ್ಲ, ಅದು ಎಷ್ಟು ದಿವಸ ಇರ್ತಾವ ಕೆನಾಲ್ ನೀರು ನಿಮಗೆ? ಕೆನಲ್ ನಾಲ್ಕೈದು ತಿಂಗಳು ಇರ್ತಾವ ಸರ್. ನಾಲ್ಕೈದು ತಿಂಗಳು, ಯಾವಾಗಿಂದ ಯಾವಾಗ? ಜೂನ್ ತಿಂಗಳು ಮಳೆ ಚಾಲು ಆಯ್ತಲ್ಲ ಸರ್, ಅವಾಗ ಬರ್ತಾವ್ರಿ. ಅವನೂ ಈ ಇನ್ನೂವರೆಗೆ ಇರ್ತಾವ ಸರ್, ಹನ್ನೊಂದು ತಿಂಗಳು ತನಕ ರೀ. ಜೂನ್ದೊಳಗೆ ಸ್ಟಾರ್ಟ್ ಆಗಿ ಡಿಸೆಂಬರ್ ತನಕ ಇರ್ತಾವ, ಸುಮಾರು ಒಂದು ಐದಾರು ತಿಂಗಳು ನಿಮಗೆ ನೀರಿಂದ ಏನು ತೊಂದರೆ ಇಲ್ಲ? ಇಲ್ಲ ಸರ್. ಮಳೆ ಮೇಲೂ ಕೂಡ ನೀವು ಅವಲಂಬನ ಆಗಿರ್ತೀರಿ, ಒಂದು ವೇಳೆ ಈ ಟೈಮ್ನೊಳಗೆ ಮಳೆ ಬಂತು ಅಂತಂದ್ರೆ ಅವಾಗ ಹೆಂಗೆ ಮಾಡ್ತೀರಿ? ಏನು ಸಲ ಮತ್ತು ನಿಸರ್ಗ ಇದನ್ನೆಲ್ಲ ಸರ್, ಯಾಕಂತಂದ್ರೆ ಈ ಮಳೆಗಾಲದ ಟೈಮ್ನೊಳಗೆ ನೀರು ನಿಮಗೆ ಸಿಕ್ಕು ಅಂತಂದ್ರೆ ಎರಡು ಮಳೆ ನೀರು ಸಿಗ್ತಾವೆ, ಈ ಕಡೆ ಕೆನಾಲ್ ನೀರು ಸಿಗ್ತಾವೆ. ಹಳೆ ನೀರೇ ಉಣಸಂಗಿಲ್ಲ ಸರ್ ಒಟ್ಟೆ, ಹಾಂ ಬಿಟ್ಬಿಡೋದ್ರಿ. ಬಿಟ್ಟು ಬಿಡ್ತೀರಿ ಸರ್, ಹಾಂ ಹಾಂ. ಅದನ್ನು ಲೆಕ್ಕ ಹಾಕ್ಕೊಂಡೆ ಮಾಡ್ತಾ ಇದ್ದೀರಿ ನೀವೆಲ್ಲ? ಅಂದ್ರೆ ಈಗ ಏನು ನಿಮ್ಮ ಸ್ನೇಹಿತರಿದ್ದಾರೆ ನಿಮ್ಮ ಊರೊಳಗೆ ಏನಿದ್ದಾರೆ, ಅವರು ನೀವು ಮಾಡುವಂತಹ ಕೆಲಸಕ್ಕೆ ಏನಂತಾರ? ಏನಿಲ್ಲ ಸರ್, ಅವರಿಗೆ ಅನುಕೂಲ ಆಗ್ಯದ ಸರ್ ಕಾರ್ಯಕ್ರಮ, ಈಗ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾವ್ರಿ. ಇದು ಒಂದು ಚಲೋ ಮಾಡಿದ್ದಪ್ಪ ನಮ್ಮ ಊರಾಗ, ಎಲ್ಲಿ ಇಂಡಿ ಬಿಜಾಪುರ ತಿರುಗಾಡಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲಿ ಇಟ್ಟಿದ್ದು ಭಾಳ ಅನುಕೂಲ ಇದೆ ಅಂತ ಹೇಳ್ತಾರೆ ಸರ್. ಭಾಳ ಅನುಕೂಲ ಇದೆ ರೀ, ಯಾಕಂದ್ರೆ ಎಲ್ಲಿ ನಮಗೆ ಹಳೆಯವರಿಗೆ ಅನುಕೂಲ ಇದೆ ಸರ್. ಎಲ್ಲಿ ಗಿರಾಕಿಗಳು ಹೆಚ್ಚಿರ್ತಾವ ಅಂಥಲ್ಲಿ ಒಂದು ಶಾಪ್ ಹಾಕೊಂಡು ಕೂತ್ರೆ ಗಿರಾಕಿಗಳು ಬರ್ತಾವೆ, ಇಲ್ಲಪ್ಪ ಅಂತಂದ್ರೆ ನಿಮ್ಮ ಲೆಕ್ಕ ನೋಡಿದ್ರೆ ನಿಮ್ಮ ಕಡೆನೆ ಕೊರಿಯರ್ಲೇ ಕಳಿಸ್ದಂಥವ್ರು ಅದರ, ಭಾಳ ಖುಷಿ ಆಯ್ತು ಇದನ್ನು ಕೇಳಿ. ಸಂಗಮೇಶ್, ಮತ್ತೆ ಈ ರೇಡಿಯೋದೊಳಗೆ ಏನಾದರೂ ಈಗ ಹೊಸ ಮಾಡೆಲ್ಗಳನ್ನು ಏನು ಬರ್ತಾ ಇದ್ದಾವ, ಅದ್ರ ಬಗ್ಗೆ ನೀವು ಜನರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಹೆಂಗೆ, ಅಥವಾ ಇಲ್ಲಿ ಕಾರ್ಯಕ್ರಮಗಳು ಏನಿರ್ತಾವ ರೇಡಿಯೋದ ಮೂಲಕವಾಗಿ ಪ್ರಸಾರ ಆಗುವಂಥ ಕಾರ್ಯಕ್ರಮಗಳು, ಅದ್ರ ಬಗ್ಗೆನೂ ನೀವು ನಿಮ್ಮ ಊರೊಳಗೆ ಹೇಳ್ತಾ ಇದ್ದೀರಿ ಜನರಿಗೆಲ್ಲ, ರೇಡಿಯೋದೊಳಗೆ ಏನು ಪ್ರಸಾರ ಆಗ್ತಾವ ಕಾರ್ಯಕ್ರಮ, ಇದನ್ನು ಕೇಳ್ರಿ ಅಂಥೇಳಿ ನೀವು, ಯಾಕಂದ್ರೆ ನೀವು ಯಾವತ್ತೂ ಕೇಳ್ತಾ ಇರ್ತೀರಿ ಇದು ಚಲೋ ಅದು ನೋಡ್ರಿ, ಇದನ್ನು ಕೇಳ್ರಿ, ಇದು ಉಪಯೋಗ ಆಗ್ತದೆ. ಹಂಗೆ ಹೇಳ್ತೀನಲ್ಲ ಸರ್, ಪ್ರತಿ ಕಾರ್ಯಕ್ರಮ ಕೇಳ್ರಿ, ಸಂಜೆ 7 ಗಂಟೆಯಿಂದ ನೀವು ಒಂದು ತಾಸು ಕೇಳಿದ್ರಪ್ಪ ನೀವು ಬೇರೆನೇ ಆಗ್ತದೆ ಸರ್, ನಿಮ್ಗೆ ಯೂಸ್ ಆಗ್ತದೆ, ಕೃಷಿ ಬಗ್ಗೆ ಭಾಳ ಮಾಹಿತಿ ಇರ್ತದೆ ಎಲ್ಲ ಹೇಳ್ತೀನಿ ಸರ್. ಈಗ ನಿಮ್ಮ ಬಂಧು ಬಾಂಧವರ ಮನೆಯೊಳಗೆ ಲಾಳಸಂಗಿ ಬಿಟ್ಟು ಬೇರೆ ಊರೊಳಗೆ ರೇಡಿಯೋ ಸೆಟ್ಗಳು ಅದಾವ? ಹಾಂ ಅದಾವ ಸರ್, ಎಲ್ಲರ ಕಡೆ ಅದಾವ ರೇಡಿಯೋ, ಎಲ್ಲ ಕಡೆ. ನೀವೇ ಕೊಟ್ಟಿರಿ? ಹಾಂ ನಾವೇ ಕೊಟ್ಟಿರಿ ಸರ್. ಹಾಂ, ಎಲ್ಲರಿಗೆ ಗಿಫ್ಟ್ ಕೊಟ್ಟಿರಿ ನೀವು ಒಂದೊಂದು ರೇಡಿಯೋ? ಅಡ್ಡಿಯಿಲ್ಲ ಸಂಗಮೇಶ್, ನಾವೇರೋ ಮತ್ತೇನಾದರೂ ನಿಮ್ಮ ಅನುಭವಗಳು ಅದಾವೆ ಏನಾದರೂ ಹೇಳಬೇಕಂತಂತೀರಿ? ಮತ್ತೇನಿಲ್ಲ ಸರ್, ಇದೇ ಬಿಜಾಪುರ ಆಕಾಶವಾಣಿ ಒಳಗೂ ಈ ಗುಲ್ಬರ್ಗದ ಸೇಮ್ ಕಾರ್ಯಕ್ರಮ ಆಗ್ಬೇಕು ಸರ್, ವಾರಿಕ ಕಾರ್ಯಕ್ರಮ ಇರ್ತದೆ ಸರ್, ಆ ಥರ ಇದನ್ನು ಅಭಿವೃದ್ಧಿ ಆಗಬೇಕು ಅಂತ ನನ್ನ ಆಸೆ ಸರ್. ಒಳ್ಳೆಯದು ಸಂಗಮೇಶ್ ನಾವೇರೋ, ಇಲ್ಲಿ ತನಕ ಏನು ನಮ್ಮ ಯುವ ಮಿತ್ರರಿಗಾಯಿತು, ಆಮೇಲೆ ನಮ್ಮ ರೈತ ಬಾಂಧವರಿಗಾಯಿತು, ನಿಮ್ಮ ಅನುಭವಗಳನ್ನು ಹೇಳಿದ್ರಿ. ಮತ್ತು ವಿಶೇಷವಾಗಿ ನೀವೇನು ರೇಡಿಯೋ ರಿಪೇರಿ ಮಾಡಿ ಜನರಿಗೆ ಕೊಡ್ತಾ ಇದ್ದೀರಿ, ಅದು ಭಾಳ ಒಳ್ಳೆಯ ಕೆಲಸ. ಯಾಕಂತಂದರೆ ಇವತ್ತಿನ ದಿವಸ ಏನು ಒಂದು ಜಮಾನ ಬೇರೆ ಅದೆಲ್ಲ, ಆಡಿಯೋ ವಿಡಿಯೋ ಜಮಾನದ, ಮೊಬೈಲ್ ಜಮಾನದ, ಇಂಥದ್ರೊಳಗೆ ನೀವು ನಿಮ್ಮೂರೊಳಗೆ ಈಗೇನು ನೀವು ಇದೇ ವೃತ್ತಿ ಮೇಲೆ ನೀವು ಬದುಕು ನಡೆಸ್ತಾ ಇದ್ದೀರಿ, ಇದು ಒಕ್ಕಲತನದ ಒಂದು ಆದಾಯ ತೆಗೆದ್ರೆ ಈ ವೃತ್ತಿಯಿಂದ ನಿಮಗೆ ಬರುವಂಥದ್ದು ಎಷ್ಟು? ಇದರಿಂದ ತಿಂಗಳಿಗೆ ಒಂದು 5,000 ರೂಪಾಯಿ ಆಗ್ತದೆ ಸರ್. ತಿಂಗಳಿಗೆ 5,000 ರೂಪಾಯಿ ಆಗ್ತದೆ, ಸಾಕು ಅನ್ನಿಸ್ತದೆ 5,000 ರೂಪಾಯಿ ನಡೀತದೆ ಸರ್. ಮತ್ತು ಅದರೊಳಗೆ ಹಾಗೆ ಮಾಡ್ಕೊಂಡು ಹೋಗೋರು ಬೇರೆ ಇರ್ತಾರೆ ಮತ್ತೆ. ಸಂಗಮೇಶ್ ಅವರೇ, ಈಗ ನಿಮಗೆ ಯಾರಾದರೂ ಮಾತಾಡಿಸ್ಬೇಕು ಅಂತಂದ್ರೆ ನಿಮ್ಮ ನಂಬರನ್ನು ಕೊಡ್ತೀರಿ? ಹಾಂ ಸರ್, 99-7250-9643. ಆತ್ಮೀಯರೇ, ಈಗ ಸಂಗಮೇಶ್ ನಾವಿಯವರ ನಂಬರನ್ನು ತಾವು ಬರ್ಕೊಳ್ಬೋದು. ಅವರ ಮೊಬೈಲ್ ನಂಬರ್ ಒಂದು ಸಲ ನಾನು ರಿಪೀಟ್ ಮಾಡ್ತೀನಿ, 9972-50-943. ಒಳ್ಳೆಯದು ಸಂಗಮೇಶ್ ನಾವಿಯವರೇ, ಇಲ್ಲಿ ತನಕ ಏನು ನೀವು ನಿಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮತ್ತು ಯುವ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಯುವ ಮಿತ್ರರು ಈ ಒಂದು ವಿಚಾರದ ಕಡೆ ಲಕ್ಷ್ಯ ಕೊಡಬೇಕು. ನಾವೆಲ್ಲಿ ಮನಸ್ಸಿಟ್ಟು ದುಡಿತೀವಿ ಅಲ್ಲಿ ಲಕ್ಷ್ಮಿ ತಾನೇ ತಾನಾಗಿ ಇರ್ತಾಳೆ ಅನ್ನುವಂಥ ಮಾತನ್ನು ತಾವೆಲ್ಲ ತಿಳ್ಕೋಬೇಕು. ಶ್ರದ್ಧೆ ಭಾಳ ಮುಖ್ಯದ. ಯಾವ ರೀತಿ ನಿಮ್ಮೂರೊಳಗೆ ಅಂದ್ರೆ ಸಂಗಮೇಶ್ ಅವರು ತಮ್ಮೂರೊಳಗೆ ತಮ್ಮ ಬದುಕನ್ನು ಕಂಡುಕೊಂಡಾರ, ನಾವೆಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ಪ್ರವೃತ್ತಿಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ್ರೆ, ನಮ್ಮ ಹವ್ಯಾಸವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ್ರೆ ನಾವು ಅದರೊಳಗೆ ಸಾಕಷ್ಟು ಮುಂದೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಜ್ವಲಂತ ಉದಾಹರಣೆ ಅಂತಂದ್ರೆ ಸಂಗಮೇಶ್ ನಾವಿಯವರು. ಒಳ್ಳೆಯ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಜನರಿಗೆ ಸಹಕಾರ ನೀಡ್ತಾ ಇದ್ದಾರೆ, ರೈತರಿಗೆ ಸಹಕಾರ ನೀಡ್ತಾ ಇದ್ದಾರೆ, ಮತ್ತು ಸೇವೆ ಕೂಡ ಮಾಡ್ತಾ ಇದ್ದಾರೆ. ಸಂಗಮೇಶ್ ನಾವಿಯವರೇ, ಹಿಂಗೆ ನೀವು ಮುಂದುವರಿರಿ, ಮತ್ತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗಲಿ, ಮತ್ತು ರೇಡಿಯೋ ಕೇಳುಗರ ಸಂಖ್ಯೆ ಹೆಚ್ಚಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಇಲ್ಲಿ ತನಕ ಬಂದು ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಕ್ಷಯ ರೋಗಿಗಳು ಬಹುಬೇಗ COVID-19 ತುತ್ತಾಗುತ್ತಾರೆ. COVID-19 ಹಾಗೂ ಕ್ಷಯ ರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ COVID-19 ಹಾಗೂ ಕ್ಷಯ ರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ COVID-19 ಹಾಗೂ ಕ್ಷಯ ರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ABARK ABARK ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ವರ್ಷಕ್ಕೆ 5,00,000 ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ ಶೇಕಡಾ 30% ಚಿಕಿತ್ಸಾ ವೆಚ್ಚ ಸರ್ಕಾರ ಭರಿಸುವುದು. ABARK ಕಾರ್ಡ್ ಕಡ್ಡಾಯವಲ್ಲ, ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ ಸರಳೀಕೃತವಾಗಿ ಪಡೆಯಲು ABARK ಕಾರ್ಡ್ ವಿತರಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.